ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಮಿತ್ರರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ ಸಾವಯವ ಕೃಷಿ ಹಾಗೂ ಮಾರುಕಟ್ಟೆಯಲ್ಲಿನ ಅನುಭವಗಳ ಕುರಿತು ಹಾಸನ ತಾಲೂಕು ಬ್ಯಾಡರಹಳ್ಳಿಯ ಪ್ರಗತಿಪರ ಕೃಷಿಕ ಮಹೇಶ್ ಚಂದ್ರಶೇಖರಪ್ಪ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೆಳಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಸನ ತಾಲೂಕು ಕಟ್ಟಾಯ ಹೋಬಳಿಯ ಬ್ಯಾಡರಹಳ್ಳಿಯ ಪ್ರಗತಿಪರ ಕೃಷಿಕರಾದ ಮಹೇಶ್ ಚಂದ್ರಶೇಖರಪ್ಪ ಅವರು ನಮ್ಮೊಂದಿಗೆ ಇದ್ದಾರೆ. ಸಾವಯವ ಕೃಷಿಗೆ ಹೆಚ್ಚು ಒತ್ತನ್ನು ನೀಡಿ ಕೃಷಿಯನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಸಾವಯವ ಕೃಷಿ ಪದ್ಧತಿಯಲ್ಲಿ ಅನೇಕ ತರಹದ ಬೆಳೆಗಳನ್ನು ಮಾಡ್ತಾ ಇದ್ದಾರೆ. ಅವರ ಕೃಷಿ ಬದುಕಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನು ಈಗ ಅವರಿಂದಲೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮಹೇಶ್ ಚಂದ್ರಶೇಖರಪ್ಪ ಅವರಿಗೆ. ನಮಸ್ಕಾರ ಸರ್. ಎಷ್ಟು ವಯಸ್ಸು ನಿಮಗೆ? ನನಗೆ 64 ವರ್ಷ ವಯಸ್ಸಾಯ್ತು. 64 ವರ್ಷ ವಯಸ್ಸಾಯ್ತು. ಏನ್ ವೃತ್ತಿ ಮಾಡ್ತಿದ್ರಿ? ನಾನು ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿ ರಿಟೈರ್ಡ್ ಆಗಿದ್ದೀನಿ ಸರ್. ರಿಟೈರ್ಡ್ ಆದ ಲಾಗಾಯ್ತಿಂದ ಮೊದಲು ಕೃಷಿ ಮಾಡ್ತಾ ಇದ್ದೆ. ನಮ್ಮ ತಂದೆ ತಾಯಿಗಳು ಕೃಷಿಕರೇ, ನಾವು 4 ಜನ ಅಣ್ಣತಮ್ಮದಿರಿದೀವಿ. ಸೊ ಈಗ ನಾವು ಹೆಚ್ಚು ಕಡಿಮೆ ಈಗಾಗಲೇ ನಮ್ದು ಒಂದು 10 ಎಕರೆ ಜಮೀನು ಇತ್ತು ಸರ್, ಎಲ್ಲ ಡಿವೈಡ್ ಮಾಡ್ಕೊಂಡಿದ್ದೀವಿ. ಈಗ ಡಿವೈಡ್ ಮಾಡ್ಕೊಂಡು 4 ಜನಕ್ಕೂ ಹಂಚಿಕೆ ಆಗಿದೆ ಸರ್. ಮೊದಲಿಂದ ನಾನು ಕೃಷಿ ಕುಟುಂಬದಿಂದಲೇ ಬಂದವನಾದ್ದರಿಂದ ಕೃಷಿನಲ್ಲಿ ನನಗೆ ಹೆಚ್ಚಿನ ಆಸಕ್ತಿ ಇದೆ. ಮತ್ತು ನಾನು ರಿಟೈರ್ಡ್ ಆದಮೇಲೆ ಕೂಡ 4-5 ದನಗಳು ನಾನು ಈಗಾಗಲೇ ಸಾಕೊಂಡಿದ್ದೀನಿ. ಆ ದನಗಳಿಂದನೂ ಕೂಡ ನಾನು ಹಾಲನ್ನು ಡೈರಿಗೆ ಹಾಕ್ತಾ ಇದ್ದೆ ಮೊದಲು. ಅದೇನು ಅಂತ ವರ್ಕೌಟ್ ಆಗಲಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಈಗ ಹಾಲನ್ನು ಬೆಣ್ಣೆಯನ್ನು ಬರುತ್ತೆ, ಅದರ ಜೊತೆಯಲ್ಲಿ ಮಜ್ಜಿಗೆ ದನಕರುಗಳಿಗೂ ಕೂಡ ತುಂಬ ಸೊಗಸಾಗಿರ್ತಕ್ಕಂಥ ಒಂದು ಫುಡ್ ಅದು ಆಹಾರ. ಅದರ ಜೊತೆಗೆ ಅವೇನಾದರೂ ಕುಡಿದಿಲ್ಲ ಬಿಟ್ಟು ಅಂತ ಅಂದರೆ ಅದನ್ನು ಜೀವಾಮೃತಕ್ಕೆ ಹಾಕ್ತೀವಿ ಅಂತಂದರೆ ಇನ್ನೂ ಉತ್ಕೃಷ್ಟವಾದಂತಹ ಜೀವಾಮೃತ ನಮಗೆ ಲಭಿಸುತ್ತೆ. ಅದನ್ನು ನಾವು ಗಿಡಗಳಿಗೆ ಹಾಕಿದಂಥ ಸಂದರ್ಭದಲ್ಲಿ ಅತ್ಯಂತ ಉತ್ತಮವಾದಂತಹ ಫಸಲನ್ನು ನಮಗೆ ನೀಡ್ತವೆ ಅಂತಕ್ಕಂಥದ್ದನ್ನ ತಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಸರ್. ಎಷ್ಟು ವರ್ಷ ಸೇವೆ ಸಲ್ಲಿಸಿದ್ರಿ ಶಿಕ್ಷಕರಾಗಿ? ನಾನು 34 ವರ್ಷಗಳ ಕಾಲ ಶಿಕ್ಷಕನಾಗಿ ಸೇವೆ ಸಲ್ಲಿಸಿದ್ದೀನಿ ಸರ್. ಶಿಕ್ಷಕ ವೃತ್ತಿಯ ಜೊತೆಗೆ ಕೃಷಿಯನ್ನು ಕೂಡ ಮಾಡ್ತಾ ಇದ್ರಿ, ಕಷ್ಟ ಅಂತ ಅನಿಸ್ತಿರ್ಲಿಲ್ವಾ ಸರ್? ಕೃಷಿ ನಾನು ಅಷ್ಟೊಂದು ಚುರುಕಾಗಿ ಏನು ಮಾಡ್ತಿರ್ಲ ಸರ್. ಯಾಕೆಂತಂದ್ರೆ ನಾನೊಬ್ಬ ಪರಿಸರವಾದಿ, ಗಿಡ ಮರಗಳನ್ನೆಲ್ಲ ಹಾಕೊಂಡು ನಾನು ಈಗಾಗಲೇ ಸುಮಾರು 500 ತ್ಯಾಗದ ಗಿಡಗಳನ್ನು ಅವತ್ತೇ ನಾನು 18-20 ವರ್ಷದ ಕೆಳಗಡೆ ನಾಟಿ ಮಾಡಿದ್ದೆ ಸರ್ ಗಿಡಗಳನ್ನು ತರಿಸಿ. ಅಂದರೆ ಅದು ದಾಂಡೇಲಿಟಿಕ್ ಕ್ರಾಸ್ ಅಂತೇಳಿ ಅದು ಬಯೋಟೆಕ್ ಪ್ಲಾಂಟ್ಸ್ ಅದು ಸರ್. ಅದು ಅಂದರೆ ಅಂಗಾಂಶ ಕೃಷಿಯಿಂದ ಮಾಡಿದಂಥ ಸಸ್ಯಗಳು. ಬಲ್ಕ್ ರೇಟಲ್ಲಿ ನಮಗೆ 55 ರೂಪಾಯಿ ಸಸ್ಯ ಹಾಗೆ ಕೊಟ್ಟರು. ನಾನು ಆವತ್ತಿನ ಕಾಲದಲ್ಲಿ ಇನ್ಶೂರೆನ್ಸು ಆಳು ಮುಳು ಎಲ್ಲ ಮಾಡಿಸ್ತಾ ಇದ್ರು ಎಲ್ಲರೂ ಕೂಡ. ನಾನು ಇದೇ ನನಗೆ ಒಂದು ಇನ್ಶೂರೆನ್ಸ್ ಅಂತ ಹೇಳಿ ತಿಳ್ಕೊಂಡು ನಾನು 500 ಗಿಡಗಳನ್ನು ಕೂಡ ತುಂಬ ಸೊಗಸಾಗಿ ಬೆಳೆದಿದ್ದೀನಿ. ತಾವು ನೋಡ್ಕೊಂಡು ಬಂದ್ರಿ, ತುಂಬ ಚೆನ್ನಾಗಿದೆ ಸರ್ ಇವತ್ತು ಮರಗಳು. ಯಾಕೆಂತಂದರೆ ರೈತನಿಗೆ ಬೇಕಾಗಿರ್ತಕ್ಕಂಥದ್ದು ಬಂಡವಾಳ, ಹಣ ಬೇಕಾಗುತ್ತೆ ಕೆಲವು ಸಂದರ್ಭಗಳಲ್ಲಿ. ಆ ಸಂದರ್ಭದಲ್ಲಿ ಹಣಕ್ಕಾಗಿ ಅವನು ಸಾಲ ಮಾಡ್ತಾನೆ, ಸಾಲ ಮಾಡಿ ಸಾಲ ತೀರಿಸಲಾಗದೆ ವ್ಯಥೆಯಿಂದ ಅನೇಕ ಅವಘಡಗಳಿಗೆ ಅವನು ಕೈ ಚಾಚ್ತಾನೆ. ಆ ಅವಘಡ ಆಗ್ತವೆ ಅಂತಕ್ಕಂಥದ್ದು ನಾನು ಅವತ್ತೇ ಊಹಿಸಿದ್ದೆ. 20 ವರ್ಷದ ಕೆಳಗೇ ನಾನು ಊಹಿಸಿ ಆ ಗಿಡಗಳನ್ನು ಹಾಕಿ ಇವತ್ತು ಪಾಲನೆ ಪೋಷಣೆ ಮಾಡಿದ್ದೀನಿ. ಅವು ನನ್ನನ್ನು ಪಾಲನೆ ಪೋಷಣೆ ಮಾಡ್ತವೆ ಅಂತಕ್ಕಂಥ ಆಶಾಭಾವನೆಯನ್ನು ಇಟ್ಕೊಂಡಿದ್ದೀನಿ. ಇವತ್ತು ಕೂಡ 4-4.5 ಅಡಿವರೆಗೂ ಕೂಡ ಗರ್ದು ಬಂದಿರತಕ್ಕಂಥ ತೇಗದ ಮರಗಳನ್ನು ನೀವೆಲ್ಲರೂ ಕೂಡ ಹೊಸಾಗಿರೋದನ್ನು ನೋಡ್ಬೋದು ಸರ್. ಪರಿಸರದ ಬಗ್ಗೆ ಹೆಚ್ಚು ಕಾಳಜಿ ಅಂತೇಳಿ ಹೇಳಿದ್ರಿ, ಹೇಗೆ ಪ್ರಾರಂಭ ಆಯಿತು ಈ ಕಾಳಜಿ? ಸರ್, ಪರಿಸರದ ಬಗ್ಗೆ ಅಂತಂದರೆ ನಾನು ಶಾಲೆಯಲ್ಲಿ ಒಂದು ಉದ್ಯಾನವನವನ್ನು ಕೂಡ ಮಾಡಿದೆ ಸರ್. ಅಲ್ಲಿ ಸುಮಾರು 750 ಸಸಿಗಳನ್ನು ಹಾಕಿ ಉತ್ತಮವಾದಂಥ ಸಸಿಗಳನ್ನು ಬೆಳೆಸಿದ್ದೆ. ಮತ್ತು ಪಕ್ಕದಲ್ಲಿ 1,500 ಗಿಡಗಳನ್ನು ಕೂಡ ನಾನು ಬೆಳೆದಂಥ ಸಂದರ್ಭದಲ್ಲಿ ಪಿ ಯು ಕಾಲೇಜು ಬಂದಂಥ ಸಂದರ್ಭದಲ್ಲಿ ಆ ಗಿಡಗಳೆಲ್ಲವೂ ನಾಶವಾದವು. ಗರ್ಲ್ಸ್ ಪಿ ಯು ಕಾಲೇಜನ್ನು ರಾಮನಾಥ್ಪುರದಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡಿದ್ರಿಂದ ಆ ಗಿಡಗಳು ಹೋದವು. ಇನ್ನು ಸಪ್ರೇಟಾಗಿ ಉಳಿದಿರತಕ್ಕಂಥವು ಕೂಡ ಗಿಡಗಳು ಇದೆ ಸರ್. ಇವತ್ತಿಗೂ ಕೂಡ ಇದೆ? ಇವತ್ತಿಗೂ ಕೂಡ ಸರ್ ಆ ಗಿಡಗಳು ಇದೆ ಸರ್. ನಿಮ್ಮ ತೋಟವನ್ನು ಕೂಡ ಒಂದು ರೀತಿ ವಿಭಿನ್ನವಾಗಿ ಸಂಯೋಜನೆ ಮಾಡಿ ಮಾಡ್ರ ಅಂತದನ್ನ ನಾವು ಗಮನಿಸಬಹುದು. ಈ ವೃತ್ತಿ ನಿವೃತ್ತಿ ಆದ ನಂತರ ಹೆಚ್ಚು ಆಸಕ್ತಿ ತೋರಿಸಿದ್ರ ಹೇಗೆ? ಸರ್, ಈ ನಿವೃತ್ತಿ ಆದ್ಮೇಲೆ ನಾನು ಈಗ 1,250 ಅಡಿಕೆ ಗಿಡಗಳನ್ನು ಹಾಕಿದ್ದೀನಿ ಸರ್. ಅದ್ರ ಮಧ್ಯದಲ್ಲಿ ಸಮಗ್ರ ಬೇಸಾಯ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಗಿಡಗಳನ್ನು ಹಾಕದಂತ ಸಂದರ್ಭದಲ್ಲೆಲ್ಲ ಟ್ರೆಂಚ್ ವಿಧಾನದಲ್ಲಿ ನಾನು ಮೊದಲು ಬೀನ್ಸ್ ಅನ್ನು ಹಾಕಿದೆ. ಆನಂತರ ಬೀನ್ಸ್ ಒಳಗಡೆ ಮೆಣಸಿನ ಗಿಡ, ಮೆಣಸಿನ ಗಿಡದ ಒಳಗಡೆ ಅಡಿಕೆ, ಅಡಿಕೆ ನಂತರ ಬಾಳೆ, ಹೀಗೆ ನಾಲ್ಕೈದು ಗಿಡಗಳನ್ನು ಒಂದೇ ಸಾಲಿನಲ್ಲಿ ಟ್ರಂಚಲ್ಲಿ ಬೆಳೆಯುವಂತಹ ವಿಧಾನವನ್ನು ಅನುಸರಿಸಿ ಮಾಡಿದೆ. ಆ ಸಂದರ್ಭದಲ್ಲಿ ಅರಕಲಗೂಡಿನ ಕೃಷಿ ಟ್ರೈನಿಂಗ್ ಸೆಂಟರ್ನ ಕವಿತಾ ಮೇಡಮ್ನವರು ಕೂಡ ಬಂದು ಭಾಳ ಒಂದು 50-60 ಜನ ರೈತರನ್ನೆಲ್ಲ ಕರ್ಕೊಂಡು ಬಂದು ಆಗ ತೋರಿಸಿ ಫೋಟೋ ಗಿಟೆಲ್ಲ ಹೊಡ್ಕೊಂಡು ಹೋಗಿ ತುಂಬ ಉತ್ತಮವಾದಂತಹ ಬೆಳೆಯನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಅವತ್ತು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಬಂದಂತಹ ರೈತರುಗಳೆಲ್ಲರೂ ಕೂಡ ಈ ತರ ನಾವು ಬೆಳೆದ್ರೆ ಯಾಕೆ ನಮಗೆ ಉತ್ತಮವಾದಂತಹ ಫಸಲು ಆದಾಯ ಬರಬಾರ್ದು ಅಂತಕ್ಕಂಥದ್ದನ್ನು ಕೂಡ ಅವರು ತಮ್ಮ ಒಂದು ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಸರ್, ಟ್ರಂಚಿಂಗ್ ವಿಧಾನವನ್ನ ಹೇಗೆ ಮಾಡುವಂಥದ್ದು, ಅದರಿಂದ ಏನೇನು ಅನುಕೂಲ ಲಭಿಸುತ್ತೆ? ಸೊ ಈಗ ಟ್ರಂಚಿಂಗ್ ವಿಧಾನವನ್ನ ನಾವು ಕರೆಕ್ಟ್ ಆಗಿ JCBನಲ್ಲಿ ಟ್ರಂಚ್ ಹೊಡೆಸೋದು 1.5 ಅಡಿ ಅಷ್ಟೇ ಸಾಕು ಸರ್. 1.5 ಅಡಿ ಅಥವಾ 2 ಅಡಿ ಟ್ರಂಚ್ ಹೊಡೆಸಿದ್ರೆ ಅದಕ್ಕೆ ನಮ್ಮನೆಯಲ್ಲೇ ತೇಗದ ಸೌದೆಗಳನ್ನ ಅತ್ಯಂತ ಕಡಿಮೆ ರೇಟಿಗೆ ಕೊಂಡ್ಕೊಂಡು ಹೋಗ್ತಾ ಇದ್ರು. ಅದನ್ನ ಯಾವ್ದನ್ನು ನಾನು ಕೊಡ್ಲಿಲ್ಲ ಸರ್. ಅದೇ ಟ್ರಂಚ್ ಒಳಗಡೆ ಹಾಕದೆ ಸೌದೆಗಳನ್ನೆಲ್ಲ ಹಾಕದೆ ಅದರ ಮೇಲೆ ಸೊಪ್ಪನ್ನು ಹಾಕದೆ ಮತ್ತೆ ರಾಕ್ಸಿಂಪಟ್ಟೆ ಕತ್ತಳಗೆ ಅಂತ ಹೇಳ್ತೀವಲ್ಲ ಅದನ್ನೆಲ್ಲ ಒಳಗಡೆ ಹಾಕಿ ಸೇರಿಸಿ ಆನಂತರ ಅದರ ಮೇಲೆ ಮಣ್ಣು ಸ್ವಲ್ಪ ಗೊಬ್ಬರ ಹಾಕಿ ಗಿಡಗಳನ್ನ ನಾನು ನೆಟ್ಟಿದ್ದೀನಿ. ಇವತ್ತು ಕೂಡ ಗಿಡಗಳು ತುಂಬ ಉತ್ಕೃಷ್ಟವಾಗಿ ಬೆಳೆಯನ್ನು ಕೊಡ್ತಾ ಇದೆ. ಅದರಲ್ಲೂ ಸಪೋಟ ಅಂತಕ್ಕಂಥದ್ದು ಅದರೊಳಗಡೆ ಟ್ರಂಚ್ ಮಾಡಿ ನಾನು ಅಡಿಕೆಯನ್ನು ಹಾಕಿದಾಗ ಈಗ ಸಪೋಟದ ಬೆಳೆನೂ ಕೂಡ ತುಂಬ ಉತ್ಕೃಷ್ಟವಾಗಿದೆ. ಈ ಸುತ್ತಮುತ್ತಲಿನ ಭಾಗದ ಎಲ್ಲರೂ ಕೂಡ ನನ್ನ ಸಪೋಟದ ಸವಿಯನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಸರ್. ಈಗ ಟ್ರಂಚ್ ಮಾಡಿದ ಮೇಲೆ ಅದರಲ್ಲಿ ಬೇರೆ ಬೇರೆ ತರಹದ ಬೆಳೆಗಳನ್ನು ಕೂಡ ಮಾಡ್ಕೊಂಡೆ ಅಂತ ಹೇಳಿದ್ರಿ. ಪ್ರಧಾನವಾಗಿ ಟ್ರಂಚ್ ಅಲ್ಲಿ ಯಾವ ಗಿಡಗಳನ್ನು ಹಾಕಿದ್ರಿ, ಅದಕ್ಕೆ ಜೊತೆಗೆ ಮಿಶ್ರ ಬೆಳೆಗಳನ್ನ ಯಾವ್ಯಾವ್ದನ್ನ ಬೆಳ್ಕೊಂಡ್ರಿ? ಸೊ ಪ್ರಧಾನವಾಗಿ ನಾನು ಟ್ರಂಚ್ ಅಲ್ಲಿ ಬೆಳೆದಂತಹ ಬೆಳೆ ಅಂತಂದ್ರೆ ಅಡಿಕೆ, ಬಾಳೆ ಮತ್ತೆ ನಿಂಬೆ, ಕಿತ್ತಲೆ, ಹಿಳ್ಳಿ ಈ ತರದ ಗಿಡಗಳನ್ನು ಕೂಡ ಸಮಗ್ರವಾಗಿ ಬೆಳೆದೀನಿ ಸರ್. ಮತ್ತೆ ಅದ್ರ ಜೊತೆನಲ್ಲಿ ಪಪ್ಪಾಯಿ ಕೂಡ ಹಾಕಿದ್ದೀನಿ. ಪಪ್ಪಾಯಿ, ರಾಮಫಲ, ಲಕ್ಷ್ಮಣ ಫಲ, ಸೀಬೆ ಈ ತರದ ಎಲ್ಲಾ ಗಿಡಗಳನ್ನು ಕೂಡ ನಾನು ಬೆಳೆದಿದ್ದೀನಿ. ಬಾಳೆ ಮತ್ತು ಸಪೋಟ ಹಣ್ಣನ್ನ ಹೇರಳವಾಗಿ ನಾನು ಬೆಳೆದಿರೋದ್ರಿಂದ ಈ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಅಂಕಪುರ, ಕಬ್ಬತ್ತಿ, ಚೆನ್ನಂಗಿಹಳ್ಳಿ ಮತ್ತು ಇಲ್ಲಿ ಸುತ್ತಮುತ್ತ ಗ್ರಾಮಸ್ಥರೆಲ್ಲರೂ ಕೂಡ ಈ ನನ್ನ ಬಾಳೆಹಣ್ಣಿನ ಸವಿಯನ್ನು ಮತ್ತು ಸಪೋಟದ ಸವಿಯನ್ನು ನೆನೆದು ಸಂತೋಷ ಪಡ್ತಾರೆ ಸರ್ ಇವತ್ತು ಕೂಡ. ಈಗ ಟ್ರಂಚ್ ಮಾಡಿದ ಮೇಲೆ ಹೇಗೆ ಅದರಲ್ಲಿ ಗಿಡಗಳನ್ನು ಸಂಯೋಜನೆಯನ್ನು ಮಾಡ್ಕೊಂಡ್ರಿ? ಅಡಿಕೆ ಆಗ್ಬೋದು, ಬಾಳೆ ಆಗ್ಬೋದು, ಎಷ್ಟಡಿಗೆ ಸಾಲಿನಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ ಹೇಗೆ ನೀವು ಅಂತರವನ್ನು ಕಾಪಾಡ್ಕೊಂಡ್ರಿ? 9 ಅಡಿ ಅಂತರದಲ್ಲಿ ನಾವು ಟ್ರಂಚ್ ಹೊಡಿಬೇಕು ಸರ್. 9 ಅಡಿ ಅಂತರದಲ್ಲಿ ಟ್ರಂಚ್ ಹೊಡೆದ ಮೇಲೆ ಆ ಟ್ರಂಚ್ಗೆ ಸೌದೆ, ಕಟ್ಟಿಗೆಗಳು, ಉಳಿದಂಥ ತ್ಯಾಜ್ಯ ವಸ್ತುಗಳು, ಗಿರ್ಸಿಡಿಯಾ ಸೊಪ್ಪು ಹೇರಳವ ಸಿಗುತ್ತೆ ಇಲ್ಲಂತೂ ನಮಗಂತೂ, ಆ ಗಿರ್ಸಿಡಿಯಾ ಸೊಪ್ಪು ಅವೆಲ್ಲವನ್ನು ತುಂಬಿದ ನಂತರ ಅದರ ಮೇಲೆ ಒಂದಷ್ಟು ಮಣ್ಣು ಹಾಕೋದು ಸರ್. ಮಣ್ಣು ಹಾಕಿದ ಮೇಲೆ ಚೆನ್ನಾಗಿ ಕಳಿತ ಗೊಬ್ಬರವನ್ನು ಅದರ ಮೇಲೆ ಹಾಕಿ ಒಂದು ಸ್ವಲ್ಪ ಮಣ್ಣು ಹಾಕಿ ಎಲ್ಲ ಸಸಿಗಳನ್ನು ನಾಟಿ ಮಾಡ್ತಾ ಹೋಗ್ತಕ್ಕಂಥದ್ದು ಆ ಪದ್ಧತಿಯನ್ನೇ ನಾನು ಅನುಸರಿಸಿ ಬೆಳೆದಿದ್ದೀನಿ. ಇವತ್ತು ಕೂಡ ಅದು ಹೆಚ್ಚು ಕಡಿಮೆ ಅಂತಂದ್ರೆ 10-15 ವರ್ಷದವರೆಗೂ ಕೂಡ ಪೌಷ್ಟಿಕಾಂಶವನ್ನು ಆ ಗಿಡಗಳಿಗೆ ಕೊಡುತ್ತೆ ಅಂತಕ್ಕಂಥದ್ದು ಕೂಡ ನಾನು ಈ ಪಾಳೇಕರ್ ವಿಧಾನದಲ್ಲಿ ಓದಿದ್ದೆ, ಅದೇ ವಿಧಾನದಲ್ಲಿ ನಾನು ಮಾಡಿದ್ದೀನಿ ಸರ್. ಈಗ ಗುಂಡಿ ತೆಗೆದು ಗಿಡಗಳನ್ನು ನೆಡೋದಕ್ಕೂ ಟ್ರಂಚ್ನಲ್ಲಿ ಗಿಡಗಳನ್ನು ನೆಡೋದಕ್ಕೂ ಏನು ವ್ಯತ್ಯಾಸ ಮತ್ತು ಏನು ಲಾಭ ಆಗುತ್ತೆ? ಆ ಟ್ರಂಚ್ನಲ್ಲಿ ಎಲ್ಲಾ ಸಾವಯವ ವಸ್ತುಗಳು ಕೂಡ ಕರಗೋದ್ರಿಂದ ಗಿಡಗಳಿಗೆ ಹೆಚ್ಚಿನ ಒಂದು ಸಾರಾಂಶ ಮತ್ತೆ ಗೊಬ್ಬರ ಲಭಿಸೋದ್ರಿಂದ ಬಹಳ ಪೌಷ್ಟಿಕವಾಗಿ ಬೆಳೀತವೆ ಸರ್. ನಮ್ಮಲ್ಲೆಲ್ಲ ಏನ್ ಮಾಡ್ತಾರೆ ಅಂದರೆ ಕಳೆ ತೆಗಿಲಿಕ್ಕೋಸ್ಕರ ಕಳೆನಾಶಕವನ್ನು ಹೊಡಿತಾರೆ. ನಾನು ಹಾಗೆ ಮಾಡಲ್ಲ. ಬೇವಿನ ಎಣ್ಣೆಯನ್ನು ಯಥೇಚ್ಛವಾಗಿ ರೈತ ಸಂಪರ್ಕ ಇಲಾಖೆಯವರು ಪೂರೈಸ್ತಾ ಇದ್ದಾರೆ, ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು. ಅವರು ಕೊಡ್ತಕ್ಕಂತಹ ಬೇವಿನ ಎಣ್ಣೆಯನ್ನು ನಾನು ಒಂದು 6-7 ಲೀಟರ್ ಬೇವಿನ ಎಣ್ಣೆಯನ್ನು ತಂದು ಇಟ್ಕೊಂಡಿರ್ತೀನಿ. ಅದನ್ನು ಏನಾದರೂ ಹುಳ ಉಪಟೆಗಳು ಬಂದಂಥ ಸಂದರ್ಭದಲ್ಲಿ ಬೇವಿನ ಎಣ್ಣೆಯನ್ನು ಸಿಂಪರಣೆ ಮಾಡ್ತೀನಿ ಸರ್. ಅದು ಬಿಟ್ಟರೆ ನಾನು ಯಾವುದೇ ಈ ಕಳೆನಾಶಕಗಳನ್ನು ನಾನು ಬಳಸಿಲ್ಲ, ಬಳಸೋದು ಇಲ್ಲ ಅಂತಕ್ಕಂಥದ್ದನ್ನು ನಾನು ತಮಗೆ ತಿಳಿಸ್ಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ ಸರ್. ಈಗ ಬಾಳೆ ಮತ್ತು ಅಡಿಕೆಯನ್ನು ಹಾಕಿದ ನಂತರ ಅದರಲ್ಲಿ ಮಿಶ್ರ ಬೆಳೆಯಾಗಿ ಮೆಣಸು ಮತ್ತು ಬೀನ್ಸು ಇದನ್ನೆಲ್ಲ ಬೆಳ್ಕೊಂಡೆ ಅಂತೇಳಿ ಹೇಳಿದ್ರಿ, ಅದನ್ನು ಯಾವಾಗ ಹಾಕಿದ್ರಿ, ಹೇಗಿತ್ತು ಅದರ ಅನುಭವಗಳು? ಸರ್, ಬೀನ್ಸು ಮತ್ತು ಮೆಣಸು ಸ್ಟಾರ್ಟಿಂಗೆ ಬೆಳ್ಕೊಂಡಿದ್ದೀನಿ ಅದನ್ನೆಲ್ಲ. ಯಾಕೆಂದರೆ ಅಡಿಕೆ ಎತ್ತರವಾಗಿ ಬೆಳೆದ ನಂತರ ಬೀನ್ಸ್ ಬರಲ್ಲ ಮತ್ತು ಮೆಣಸಿನ ಗಿಡನೂ ಬರಲ್ಲ. ಹಾಗಾಗಿ ಸ್ಟಾರ್ಟಿಂಗಲ್ಲಿ ಅವು ಹೆಚ್ಚು ಕಡಿಮೆ ಒಂದು 3-4 ಅಡಿ ಹೋಗೋವರೆಗೂ ಕೂಡ ನಾವು ಮೆಣಸು, ಬೀನ್ಸು, ಒಳಗಡೆ ಸೊಪ್ಪು ಪಟ ಮಾಡ್ಕೊಂಡು ಬೆಳೀತಕ್ಕಂಥದ್ದು ಕೂಡ ನಾವು ಈಗಾಗಲೇ ಮಾಡಿದ್ದೀನಿ ಸರ್. ಕೃಷಿಕನ ಕೈ ಬಿಡೋದಿಲ್ಲ ಯಾವತ್ತು ಕೂಡ, ಲಾಭದಾಯಕನೇ ನಮಗೆ. ನಾವಾಗಿ ಮಾರಿದ್ರೆ ಮಾತ್ರ ಲಾಭದಾಯಕ ಆಗುತ್ತೆ ಸರ್. ನಾವು ತಗೊಂಡೋಗಿ ಆರಾಮ್ಸಿನಲ್ಲೋ ಅಥವಾ ಇನ್ಯಾರೋ ಮಧ್ಯವರ್ತಿಗಳ ಕೈಯಲ್ಲಿ ನಾವು ಕೊಟ್ಟರೆ ನಮಗೆ ಯಾವುದೂ ಕೂಡ ಲಾಭ ಆಗಲ್ಲ. ನನ್ನ ತೋಟದಲ್ಲಿ ಬೆಳೆದಂಥ ಬೆಳೆಯನ್ನು ಎಲ್ಲವನ್ನು ಕೂಡ ನಾನು ನಂದೊಂದು ಗಾಡಿ ಇಟ್ಕೊಂಡಿನಿ ಸರ್. ಗಾಡಿನಲ್ಲಿ ಹಿಂದ್ಗಡೆ ಡಿಕ್ಕಿನಲ್ಲಿ ಹಾಕೊಂಡು ಹೋಗ್ತೀನಿ. ಡೈರಿ ಮುಂದ್ಗಡೆ ನಿಲ್ಲಿಸ್ಕೊಂಡ್ರೆ 1 ಗಂಟೆ ಒಳಗಡೆ ನನ್ನ ಎಲ್ಲ ವಸ್ತು ಸರಕುಗಳು ಕೂಡ ವ್ಯಾಪಾರ ಆಗ್ತವೆ ಸರ್. ಪ್ರತಿ ದಿವಸ ಮಾಡ್ತೀರಾ ಹೇಗೆ ಇದು? ಇಲ್ಲ ಸರ್, ಹಣ್ಣು ಬಂದಂತ ಸಂದರ್ಭದಲ್ಲಿ ಮಾರ್ತೀನಿ. ನಿಮ್ಮೂರು ಡೈರಿ ಹತ್ರನೇ ಮಾರಾಟ ಮಾಡ್ತೀರಾ ಹೇಗೆ? ಇಲ್ಲ, ನಾನು ಇಲ್ಲಿ ಸುತ್ತಮುತ್ತ ಇಲ್ಲ ಅಂಕನಹಳ್ಳಿ, ಜಿನ್ನನಹಳ್ಳಿ, ಮತ್ತೆ ಪದುಮನಳ್ಳಿ, ಕಬ್ಬತ್ತಿ, ಅಂಕಪುರ ಈ ತರ ಡೈರಿಗಳು ಇದ್ ಮಾಡ್ಕೊಂಡಿದ್ದೀನಿ. ಆ ಪರಿಚಿತರಾಗಿದ್ದಾರೆ, ತುಂಬಾ ಪರಿಚಿತರಾಗಿದ್ದಾರೆ. ನೋಡ್ರ ಮಾಸ್ಟರ್ ಹಣ್ಣೆಲ್ಲ ತಂದಿದ್ದಾರೆ, ತಗೊಂಡ್ರು ಅಂತ ಹೇಳಿ ಪರಿಚಿತರಾಗಿರೋದ್ರಿಂದ ಎಲ್ಲರೂ ಕೂಡ ಆಸಕ್ತಿಯಿಂದ ಬಂದು ನಾನು ಕಡಿಮೆ ರೇಟಿಗೆ ಕೊಡ್ತೀನಿ. ಎಲ್ಲರೂ ಕೂಡ ಹೊರಗಡೆ 80-90 ಸಪೋಟ ಮಾಡಿದ್ರೆ ನಾನು ಇಲ್ಲಿ ಬರೀ 40 ಮಾರ್ತೀನಿ. ಬಾಳೆಹಣ್ಣು ಎಲ್ಲ ಹೊರಗಡೆ 35-40 ಮಾರ್ತಿದ್ದಾರೆ, ನಾನು ಬರೀ 20 ಕೊಡ್ತಿದ್ದೀನಿ. ನನಗೂ ಕೂಡ ಲಾಭಾಂಶ ಜಾಸ್ತಿ ನಾನು ಆಸೆ ಪಡೋದಿಲ್ಲ. ಹಾಗಾಗಿ ಬೆಳೆದಂತಹ ಬೆಳೆಯನ್ನು ನಾವೇ ಮಾರಾಟ ಮಾಡೋದು ಅತ್ಯಂತ ಉತ್ಕೃಷ್ಟವಾದಂತಹ ಕೆಲಸ. ಅದು ಮಾರಿದ್ರೆ ಮಾತ್ರ ನಮಗೆ ಲಾಭ ಸಿಗುತ್ತೆ. ಬೆಳೆ ಮಾರಾಟ ಮಾಡಕ್ ಆಗ್ಲಿಲ್ಲ ಅಂತ ಅಂದಂತವನು ಅದು ಬೆಳೆದೇ ಇದ್ರು ಒಳ್ಳೇದೇ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಹೀಗೆ ಡೈರಿ ಮುಂಭಾಗದಲ್ಲಿ ಅಥವಾ ಎಲ್ಲಿ ಜನ ಸೇರ್ತಾರೋ ಅಲ್ಲಿ ನಮ್ಮ ಕೃಷಿ ಉತ್ಪನ್ನಗಳನ್ನ ಮಾರಾಟ ಮಾಡಬಹುದು ಅಂತ ಹೇಳಿ ನಿಮ್ಗೆ ಹೇಗೆ ಅನ್ನಿಸ್ತು? ಮೊದಲೆಲ್ಲ ಹೋದಂತ ಸಂದರ್ಭದಲ್ಲಿ ಹಾಸನದಿಂದ ಬಂದೆಲ್ಲ ತಂದು ಮಾರಾಟ ಮಾಡ್ತಾ ಇದ್ರು. ಅವ್ರಿಗೆ ಕಾಂಪಿಟಿಷನ್ ಮಾಡ್ಲಿಕ್ಕೆ ನನಗೆ ಆಗ್ಲಿಲ್ಲ, ನನ್ನ ಕೆಲ ಆಗ್ಲಿಲ್ಲ. ನಾನು ಅದಕ್ಕೆ ನಿರಾಶನ ಆಗ್ಲಿಲ್ಲ. ನಾನು ಮತ್ತೊಂದ್ಸಲ ತಗೊಂಡು ಹೋಗ್ತಿದ್ದೆ. ತಗೊಂಡು ಹೋಗ್ತಾ ಇದ್ದಾಗ ಜನಗಳು ಕ್ರಮೇಣ ಅವರು ಸಾವಯವ ಕೃಷಿಯಿಂದ ಬಂದಂತ ವಸ್ತು ಅಂತಕ್ಕಂಥದ್ದು ಅವರು ಮನಗಂಡ ನಂತರ ಈ ನನ್ನ ವಸ್ತುಗಳಿಗೆ ಇವತ್ತು ಬೇಡಿಕೆ ಜಾಸ್ತಿ ಆಗಿದೆ ಸರ್. ತೆಗೆದುಕೊಂಡು ಹೋದ್ರೆ ನಾನು 1-1.5 ಗಂಟೆಯಲ್ಲಿ ನಾನು ಹೆಚ್ಚು ಕಡಿಮೆ 2,000-2,500 3,000-4,000 ಕೂಡ ಒಂದೊಂದು ದಿನ ನನ್ನ ಬಾಳೆಹಣ್ಣು ಮತ್ತೆ ಸಪೋಟ, ಪಪ್ಪಾಯ ಇದನ್ನೆಲ್ಲ ಮಾರಾಟ ಮಾಡ್ಕೊಂಡು ಬಂದಿದ್ದೀನಿ ಸರ್. ಈಗ ಬೇರೆ ಕಡೆ ಹೋಗಿ ಮಾರಾಟ ಮಾಡುವಂತದ್ದು ಒಂದ್ ರೀತಿ, ನಮ್ಮೂರ್ನಲ್ಲೇ ನಾವು ಮಾರಾಟ ಮಾಡಿದ್ದೀವಲ್ಲ, 4-6 ನಾಗ್ತಾ ಇರ್ತಾರ ಮಾತಾಡ್ತಕ್ಕಂಥದ್ದು, ಏ ಮೇಷ್ಟ್ರಿಗೆ ಏನಪ್ಪ ಅವ್ರಿಗೆ ಅಷ್ಟೆಲ್ಲ ಇದ್ರು ಕೂಡ ಈ ಹಿಂಗ್ ತಂದು ಎಲ್ಲ ಮಾರಾಟ ಮಾಡ್ತಾರೆ ಅನ್ನೋಂಥದ್ದು, ಈ ತರದ ಒಂದಷ್ಟು ಮುಜುಗರ ಆಗ್ತಾ ಇರುತ್ತೆ, ಉಂಟು ಮಾಡ್ತಾರೆ, ಅದನ್ನೆಲ್ಲ ಹೆಂಗ್ ನಿಭಾಯಿಸಿದ್ರಿ ಸರ್? ಮುಜುಗರ ಮಾಡ್ಕೊಂಡ್ರೆ ನಾವು ರೈತರು ರೈತರಾಗಿ ಉಳಿಯಲ್ಲ. ಯಾಕೆಂತಂದ್ರೆ ಆತರದ ಏನು ಸಣ್ಣ ಪುಟ್ಟದನ್ನ ಮಾರಾಟ ಮಾಡ್ತಾರೆ, ಇವ್ರಿಗೆ ಏನ್ ಅರ್ಕೆ ಆಗಿದೆ, ಪೆನ್ಷನ್ ಬರುತ್ತೆ, ಯಾಕೆ ಈ ತರ ಎಲ್ಲ ಮಾಡ್ತಾರೆ ಅಂತಕ್ಕಂಥದ್ದನ್ನ ಅನ್ಕೋಬಹುದು ಅವರು. ಆದ್ರೆ ಯುವಕರು ಏನ್ ಮಾಡ್ತಾರೆ ಅಂತಂದ್ರೆ ನಮ್ಮನ್ನ ನೋಡಿ ಒಂದ್ ರೀತಿನಲ್ಲಿ ನಾಚ್ಕೋಬೇಕು. ಯಾಕೆಂತಂದ್ರೆ ಅವ್ರಿಗೆ ಅನ್ಸುತ್ತೆ ಅವರೇ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಅಂದಾಗ ನಾವ್ಯಾಕೆ ಮಾಡಬಾರ್ದು ಅನ್ನೋ ಮನೋಭಾವನೂ ಕೂಡ ಕೆಲವರು ಯುವಕರಲ್ಲಿ ಇವತ್ತು ಬೆಳೆದಿದೆ ಅಂತಕ್ಕಂಥದ್ನ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಸಪೋಟ ಎಷ್ಟು ಹಾಕೊಂಡಿದ್ರಿ ಸರ್? 50 ಗಿಡ ಹಾಕಿದ್ದೀನಿ, ಅದರಲ್ಲೊಂದು 7-8 ಗಿಡ ಹೋಗಿದೆ. ಇನ್ನು ಉಳಿದ ಗಿಡಗಳಲ್ಲೇ ತುಂಬಾ ಯಥೇಚ್ಛವಾಗಿ ಸಪೋಟ ಬರ್ತಾ ಇದೆ ಸರ್, ಚೆನ್ನಾಗಿ ಬರ್ತಾ ಇದೆ. ಮತ್ತೆ ತಿನ್ಲಿಕ್ಕೂ ಕೂಡ ಸೊಗಸಾಗಿರುತ್ತೆ. ಮತ್ತೆ ಅದರಲ್ಲಿ ಏನಾದ್ರು ಹೋಗಿದ್ದು ಮಾಡಿದ್ದು ಅಂತ ಅಂದ್ರೆ ಪುನಃ ಅವ್ರಿಗೆ ತೆಗೆದುಕೊಂಡು ಹೋದಂತ ಸಂದರ್ಭದಲ್ಲಿ ತಗಳಿ ಅಂತ ಹೇಳಿ ಒಂದು 2-3 ಹಣ್ಣುಗಳನ್ನು ಕೂಡ ಎಕ್ಸ್ಟ್ರಾ ಕೊಡೋದಿಂದ ಕೂಡ ಅವ್ರು ತುಂಬಾ ಆಸಕ್ತಿಯಿಂದ ನಮ್ಮ ಹಣ್ಣುಗಳಿಗೆ ಇಷ್ಟಪಡ್ತಾರೆ ಸರ್. ಯಾವ ತಳಿ ಹಾಕೊಂಡಿದ್ರಿ ಸಪೋಟ? ಸಪೋಟ ಕ್ರಿಕೆಟ್ ಬಾಲ್ ಸರ್, ಅದು ಹೈದರಾಬಾದ್ ಇಂದ ಸಸಿಗಳನ್ನು ತಂದು ಕ್ರಿಕೆಟ್ ಬಾಲ್ ಅಂತ ಹಾಕಿದ್ದೆ. ಕಲ್ಕತ್ತಾ ರೌಂಡ್ ಅಂತಾರಲ್ಲ, ಅದು ಕೂಡ ಒಂದು 2-3 ಗಿಡಗಳು ಇದೆ ಸರ್. ಅದಕ್ಕೇನಾದ್ರೂ ವಿಶೇಷವಾಗಿ ಬೇಸಾಯ ಮಾಡುವಂಥದ್ದು, ಗೊಬ್ಬರ ಕೊಡುವಂಥದ್ದು ಆ ಥರದ್ದು ಮಾಡ್ತೀರಾ ಹೇಗೆ? ಇಲ್ಲ ಸರ್, ಈ ಬಾಳೆ ಅಡಿಕೆ ತೆಂಗಿಗೆ ಹಾಕ್ತಕ್ಕಂಥ ಗೊಬ್ಬರನೇ ಅದಕ್ಕೂ ಹಾಕೋದ್ರಿಂದ ಒಳಗಡೆ ಟ್ರಂಚ್ ಹೊಡೆದು ಎಲ್ಲಾ ತರದ ಕಸ ಕಡ್ಡಿ ಮತ್ತೆ ಸೊಪ್ಪು ಸೌದೆಗಳನ್ನೆಲ್ಲ ಅದರೊಳಗಡೆ ತುಂಬಿ ಟ್ರಂಚ್ನೆಲ್ಲ ಮುಚ್ಚಿರೋದ್ರಿಂದ ಸೊಗಸಾದಂತ ಬೆಳೆ ಬರ್ತಾ ಇದೆ. ಜೀವಾಮೃತವನ್ನ ನಾನು ಕೊಡ್ತಾ ಇರ್ತೀನಿ, 2-1.5 ತಿಂಗಳಿಗಂತೂ ಜೀವಾಮೃತ ಕಡ್ಡಾಯವಾಗಿ ನನ್ನ ಗಿಡಗಳಿಗೆ ಲಭಿಸ್ತಾ ಇರುತ್ತೆ. 4 ಹಸುಗಳಿದೆ ಸರ್, 1 ನಾಟಿ ಇದೆ, ಇನ್ನು ಉಳಿದ 1-3 ಕ್ರಾಸ್ ಇದಾವೆ. ಅಂದ್ರೆ ಪ್ಯೂರ್ ಸಿಂಧಿ ಹಸುಗಳು ನಮ್ಮ ಹತ್ರ ಇಲ್ಲ, ಕ್ರಾಸ್ ಇದಾವೆ. ಹಾಗಾಗಿ ಅದರ ಗಂಜಲ, ಅದರ ಸಗಣಿ ಇದು ನನ್ನ ತೋಟಗಳಿಗೆ ತುಂಬಾ ಅಗತ್ಯವಾಗಿ ಇರೋದ್ರಿಂದ ನನ್ನ ತೋಟ ಈಗಾಗಲೂ ಕೂಡ ತುಂಬಾ ಹುಲಸಾಗಿ ಬೆಳೆದಿದೆ ಸರ್. ಅಡಿಕೆ ಹಾಕಿ ಎಷ್ಟು ವರ್ಷ ಆಯ್ತು? ಒಂದು 10-15 ಹಿಂದೆ 100 ಅಡಿಕೆ ಗಿಡ ಹಾಕಿದ್ದೆ, ಅದು ಚೆನ್ನಾಗಿ ಫಸಲು ಬರ್ತಾ ಇದೆ. ಈಗ ಇತ್ತೀಚೆಗಂತೂ ರಿಟೈರ್ಡ್ ಆದ್ಮೇಲೆ ನಾನು ಉಳಿದ 750 ಅಡಿಕೆಗಳನ್ನ 800 ಅಡಿಕೆಗಳನ್ನ ಕೂಡ ಹಾಕಿದ್ದೆ ಸರ್. ನೆಕ್ಸ್ಟ್ ಇಯರ್ಗೆ ಇನ್ನೊಂದು 300 ಅಡಿಕೆ ಗಿಡಗಳು ಫಸಲನ್ನು ಕೊಡ್ತವೆ ಸರ್. ಈಗಾಗಲೇ ಸಮೃದ್ಧವಾಗಿ ಬೆಳೆದಿದೆ, 300 ಅಡಿಕೆಗಳು ನೆಕ್ಸ್ಟ್ ಇಯರ್ಗೆ ಫಸಲು ಬರ್ತವೆ. ಇನ್ನು ಉಳಿದಂಥವು 2 ಆಗಿದೆ, ಅವು ಕೂಡ ತುಂಬ ಚೆನ್ನಾಗಿದೆ ಸರ್. ಏನು ಆರೈಕೆ ಮಾಡ್ತಾರೆ ಅಡಿಕೆ ಗಿಡಕ್ಕೆ? ಅದೇ ಸರ್, ಜೀವಾಮೃತ. ಅದು ಬಿಟ್ಟರೆ ನಾನು ಇನ್ನೇನು ಮಾಡೋಕೆ ಹೋಗಲ್ಲ, ಜೀವಾಮೃತ ಕೊಡ್ತೀನಿ. ಏಕೆ ದನಕರುಗಳೇ ಇದಾವೆ, 4 ದನಕರುಗಳನ್ನ ಮೇಂಟೈನ್ ಮಾಡಿಕೊಂಡು ಜೀವಾಮೃತವನ್ನು ಕೊಟ್ಕೊಂಡು ಮಾಡೋದ್ರಿಂದ ನನಗೆ ಅನುಕೂಲ ಆಗಿದೆ ಸರ್. ಮತ್ತೆ ದನಕರುಗಳನ್ನ ಸಾಕೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ಬರೀ ಜೀವಾಮೃತ, ಸಗಣಿ, ಮಜ್ಜಿಗೆ, ಬೆಣ್ಣೆ ಇಷ್ಟೇ ಸಾಲೋದಿಲ್ಲ. ನನಗೀಗ ವರ್ಷಕ್ಕೆ 12-13 ಗ್ಯಾಸ್ ಸಿಲಿಂಡರ್ಗಳನ್ನ ಬಳಕೆ ಮಾಡ್ತಾ ಇದ್ವು. ಈ ನಾನು ಗೋಬರ್ ಗ್ಯಾಸ್ ಮಾಡಿಸಿದ್ಮೇಲೆ ನಾನು ಗ್ಯಾಸ್ಗೆ ಮೊರೆ ಹೋಗುವ ಅವಶ್ಯಕತೆನೆ ಇಲ್ಲ. ನನಗೆ ಯಥೇಚ್ಛವಾಗಿ ಗ್ಯಾಸ್ ಬರುತ್ತೆ, ಗೋಬರ್ ಗ್ಯಾಸ್ ಮೀಥೇನ್ ಅನ್ನೀರ, ಅದು ಆರೋಗ್ಯಕ್ಕೆ ತಂಪು. ಹಾಗಾಗಿ ನನಗೆ ಗ್ಯಾಸಿನ ಅವಶ್ಯಕತೆ ಇಲ್ಲ, ಅದರಿಂದ ಕೂಡ ನನಗೆ ಅಮೌಂಟ್ ಉಳಿಯುತ್ತೆ ಅಂತಕ್ಕಂಥದ್ದು ತಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಸರ್. ಜೀವಾಮೃತವನ್ನು ಹೇಗೆ ಮಾಡ್ತೀರಾ ಮತ್ತು ಎಷ್ಟು ದಿವಸಕ್ಕೆ ಒಮ್ಮೆ ಎಷ್ಟು ಪ್ರಮಾಣದಲ್ಲಿ ಗಿಡಗಳಿಗೆ ಅದನ್ನು ಒದಗಿಸ್ತೀರಾ? ಸರ್, ಸಗಣಿ ಗಂಜಲ ಹಾಕಿ ಇಟ್ಟಂತ ಸಂದರ್ಭದಲ್ಲಿ ಅದನ್ನ ಒಂದ್ ದಿನಕ್ಕೊಂದ್ಸಲ 2-3 ತಿರುಗುತ್ತಾ ಇರ್ಬೇಕು. ಅದನ್ನ ದ್ವಿದಳ ಧಾನ್ಯಗಳನ್ನ ಮಿಲ್ ಮಾಡಿಸಿ ಒಂದು 5 ಕೆಜಿ ಒಂದು ಡ್ರಮ್ಗೆ 250 ಲೀಟರ್ ಡ್ರಮ್ಗೆ ಹಾಕ್ತಕ್ಕಂಥದ್ದು, ಮತ್ತೆ ಒಂದು 5 ಕೆಜಿ ಬೆಲ್ಲವನ್ನ ಅಂದ್ರೆ ಕಾಕಂಬಿಗೆ ಹಾಕೋ ಬೆಲ್ಲ ಬರುತ್ತಲ್ಲ ಸರ್, ಅದು ವೇಸ್ಟ್ ಬೆಲ್ಲ ಬರುತ್ತಲ್ಲ ಅದು, ಆ ಬೆಲ್ಲವನ್ನ ಹಾಕಿದ 15-20 ದಿವಸದೊಳಗಡೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಗಿಡಗಳಿಗೆ ಕೊಟ್ಬಿಡ್ಬೇಕು ಸರ್. ಅದನ್ನ ಕೊಟ್ರೆ ಅತ್ಯಂತ ಸಮೃದ್ಧವಾಗಿ ಗಿಡಗಳು ತುಂಬಾ ಸೊಂಪಾಗಿ ಬೆಳೀತವೆ. 15-20 ದಿವಸ ಕಳೆದ್ರೆ ಏನಾಗುತ್ತೆ? ಕಳೆದ್ರೆ ಅದರಲ್ಲಿ ಇರ್ತಕ್ಕಂತ ಗುಣಮಟ್ಟವನ್ನು ಸ್ವಲ್ಪ ಕಳ್ಕೊಳ್ಳುತ್ತೆ ಅಂತಕ್ಕಂಥದ್ದು ನನ್ನ ಅನುಭವ ಸರ್. ಈಗಾಗಲೇ ನಾನು ಈ ಮದುವೆ ಮುಂಜಿ ಅಲ್ಲಿ ಇಲ್ಲಿ ಅಂತ ಓಡಾಟ ಮಾಡ್ಕೊಂಡಿದ್ದಂಥ ಸಂದರ್ಭದಲ್ಲಿ ಒಂದೊಂದ್ಸಲ 25-30 ದಿನಗಳು ಆಗಿದೆ, 35 ದಿನಗಳು ಕೂಡ ಆಗಿದೆ. ಅದರಿಂದ ನಮ್ಗೆ ಅಷ್ಟೊಂದು ಉತ್ಕೃಷ್ಟವಾದಂಥ ಜೀವಾಮೃತ ನಮಗೆ ಲಭಿಸೋದಿಲ್ಲ ಸರ್. 20 ದಿನದೊಳಗಡೆ ಹಾಕುವಂಥ ಜೀವಾಮೃತ ಅದಕ್ಕೆ ಅತ್ಯಂತ ಪೌಷ್ಟಿಕವಾದಂಥ ಜೀವಾಮೃತ ಆಗಿರುತ್ತೆ, ಗಿಡಗಳಿಗೆ ತುಂಬ ಒಳ್ಳೇದಾಗುತ್ತೆ ಅಂತಕ್ಕಂಥ ತಿಳಿಸ್ತೀನಿ ಸರ್. ಈಗ ಹೇಗೆ ನೀಡ್ತೀರಾ ಗಿಡಗಳಿಗೆ ಅದನ್ನ? ಈಗ ಒಂದು ಡ್ರಮ್ಗೆ ನಾವು ಜೀವಾಮೃತವನ್ನ ಹಾಕೊಂಡಂತ ಸಂದರ್ಭದಲ್ಲಿ ಅದನ್ನೆಲ್ಲ ಚೆನ್ನಾಗಿ ಕಲಸಿ ಅದನ್ನ ಒಂದನ್ನ ಎರಡ್ ಮಾಡ್ಕೊಳ್ತಕ್ಕಂಥದ್ದು, ಅದರ ಪಕ್ಕದಲ್ಲಿ ಇನ್ನೊಂದು ಡ್ರಮ್ ಇಟ್ಕೊಂಡು ಅದನ್ನ ಅರ್ಧರ್ಧ ಮಾಡಿ ಹಾಕಿ ಅದಕ್ಕರ್ಧ ನೀರು ಇದಕ್ಕರ್ಧ ನೀರು ಮಿಕ್ಸ್ ಮಾಡಿಕೊಂಡು ಎರಡು ಡ್ರಮ್ ಆಗುತ್ತೆ ಅಲ್ಲಿ 250 ಲೀಟ್ರ್ 500 ಲೀಟ್ರ್ ಆಗುತ್ತೆ. 500 ಲೀಟ್ರನ್ನ ಗಿಡಗಳಿಗೆ ಒಂದೊಂದು ಗಿಡಕ್ಕೆ ಒಂದೊಂದು ಲೀಟರ್ ತರ ಕೊಟ್ಕೊಂಡು ಹೋದ್ರೆ ಅಲ್ಲಿಗೆ 500 ಬಾಳೆ ಅಥವಾ ಗಿಡ ತೆಂಗಿನ ಗಿಡ ನೀವು ಯಾವ್ದು ಹಾಕಿರ್ತೀವೋ ಅದಕ್ಕೆ, ಯಾವ್ದು ನಿಂಬೆ ಕಿತ್ಲೆ ಹಿಳ್ಳಿ ಸೀಬೆ ಸಪೋಟ ಮತ್ತೆ ಎಲ್ಲಾ ಗಿಡಗಳಿಗೂ ನಾವು ಅದನ್ನ ಹಾಕ್ಬೋದು ಸರ್. ದನಕರುಗಳನ್ನ ಸಾಕ್ತಕ್ಕಂಥದ್ದು ಬಹಳ ಕಠಿಣ ಅಂತ ಹೇಳಿ ಇತ್ತೀಚೆಗೆ ಒಂದು ಅಭಿಪ್ರಾಯ. ನೀವು ನಿವೃತ್ತ ಶಿಕ್ಷಕರಾದ್ರೂ ಕೂಡ 4 ದನಕರುಗಳನ್ನ ಸಾಕೊಂಡಿದ್ದೀನಿ ಅಂತ ಹೇಳಿದ್ರಿ, ಹೇಗೆ ಸಾಕ್ತಾ ಇದ್ದೀರಾ ಮತ್ತೆ ಅದನ್ನೆಲ್ಲ ನೋಡ್ಕೊಳ್ಳೋಂಥದ್ದು ಯಾರು? ದನಕರುಗಳು ನೋಡ್ಕೊಳ್ಳೋಂಥದ್ದು ನಾನು ಮತ್ತೆ ನಮ್ಮ ಮನೆಯವರು ನೋಡ್ಕೊಳ್ತಾರೆ ಸರ್. ನಾನು ಇಲ್ಲದೆ ಇದ್ದ ಸಂದರ್ಭದಲ್ಲಿ ನಮ್ಮ ಮನೆಯವರು ನೋಡ್ಕೊಳ್ತಾರೆ, ಇಬ್ರು ಗಳನ್ನ ನಿಭಾಯಿಸ್ತೀವಿ ದನಕರುಗಳನ್ನ. ದನಕರುಗಳನ್ನ ಸಾಕೋದು ಕಷ್ಟ ಕಠಿಣ ಅಂತಕ್ಕಂಥದ್ದನ್ನ ಯಾರು ಹೇಳ್ತಾರೆ ಅಂತಂದ್ರೆ ಸಾಮಾನ್ಯವಾಗಿ ಡೈರಿಗೆ ಜಾಸ್ತಿ ಹಾಲು ಹೊಯ್ತಾರಲ್ಲ ಅವ್ರು ಹೇಳ್ತಾರೆ. ಒಂದು ದನಿಗೆ ಒಂದು 5-6 ಲೀಟ್ರ್ ಮಜ್ಜಿಗೆ ಕೊಡ್ತು ಅಂತಂದ್ರೆ ಜೊತೆನಲ್ಲಿ ಅದಕ್ಕೆ ಅದು ತಂಪಾಗಿರುತ್ತೆ, ಹಸು ಅಥವಾ ಕಡಸು ಅಥವಾ ಕರುಗಳು ಯಾವ್ದಾದ್ರೂ ತುಗಡ ತಂಪಾಗಿರುತ್ತೆ. ಅದ್ರ ಜೊತೆನಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಮಿಶ್ರಣಗಳನ್ನ ತಂದು ಹಾಕಲ್ಲ, ನಾನು ಮಿಲ್ಲಿಗೆ ಹೋಗ್ತೀನಿ ಹೊಟ್ಟು ತರ್ತೀನಿ ನುಚ್ಚು ತರ್ತೀನಿ ಮತ್ತೆ ರಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಮಿಲ್ ಮಾಡಿಸಿ ಅವೆಲ್ಲ ಒಂದು 2 ಡ್ರಮ್ಮಿಗೆ ತುಂಬಿಟ್ಕೊಂಡ್ರೆ ನಮಗೆ ಹೆಚ್ಚು ಕಡಿಮೆ ಒಂದು 28-30 ದಿನಗಳವರೆಗೂ ಕೂಡ ನಮಗೆ ಆ ಫುಡ್ಡು ಯಥೇಚ್ಛವಾಗಿ ದನಗಳಿಗೆ ಕೊಡ್ಬೋದು ಸರ್. ಅದ್ರ ಜೊತೆಗೆ ಹುಲ್ಲಿದೆ, ಒಣಹುಲ್ಲನ್ನ ತಂದು ಹಾಕೊಂಡಿರ್ತೀವಿ, ಜೋಳ ಬೆಳಿತೀವಿ, ಅದ್ರ ಜೊತೆಗೆ ಇನ್ನೂ ಕೆಲವು ಅಲಸಂದೆ ಬೀಜಗಳನ್ನು ಹಾಕಿರ್ತೀವಲ್ಲ ಅಲಸಂದೆ ಸೊಪ್ಪನ್ನು ಕೂಡ ದನಗಳು ತಿಂತವೆ ಸರ್. ಈಗ ಅದಕ್ಕೆ ಬೇಕಾದಂತಹ ಫುಡ್ನ ನಾವೇ ತಯಾರು ಮಾಡ್ತೀವಿ ಅಂತ ಹೇಳಿದ್ರಿ, ಹೇಗೆ ಮಾಡ್ತೀರಾ ಎಷ್ಟು ಪ್ರಮಾಣದಲ್ಲಿ ಮಾಡ್ತೀರಾ ಅದ್ರ ಬಗ್ಗೆ ಒಂಚೂರು ವಿವರವಾಗಿ ಹೇಳಿ ಸರ್. ರಾಗಿ ಜೋಳ ಮತ್ತೆ ಅದ್ರ ಜೊತೆಗೆ ನುಚ್ಚು ಇವನ್ನೆಲ್ಲ ಸಮ ಪ್ರಮಾಣದಲ್ಲಿ ನಾವು ಮಿಲ್ ಮಾಡಿಸ್ಕೊಂಡು ಅದ್ರ ಜೊತೆಗೆ ಒಂದು ಭೂಸ ಮತ್ತೆ ಅಕ್ಕಿ ತವುಡು ಇವನ್ನೆಲ್ಲ ಸಮ ಪ್ರಮಾಣದಲ್ಲಿ ಎಲ್ಲ ಮಿಕ್ಸ್ ಮಾಡಿ ನಾವು ಡ್ರಮ್ಮಿ ತುಂಬಿಕೊಳ್ತೀವಿ ಸರ್. ಅದ್ರ ಜೊತೆಗೆ ಒಂದಿಷ್ಟು ಬೆಲ್ಲದ ಹುಡಿನ ತಂದಿಟ್ಟಿರ್ಬೇಕು ಸಣ್ಣದಾಗಿ, ಅದು ಸಪರೇಟಾಗಿ ಒಂದು ಬಕೆಟ್ನಲ್ಲಿ ಹಾಕಿ ಇಟ್ಕೊಂಡಿದ್ರೆ ಬೆಲ್ಲದ ಹುಡಿ ಒಂದಿಷ್ಟು ಉಪ್ಪು ಅದನ್ನು ಹಾಕಿ ದನಗಳಿಗೆ ಕೊಡ್ತು ಅಂತಂದ್ರೆ ದನಗಳು ತುಂಬ ತಂಪಾಗಿರ್ತವೆ, ದನಗಳಿಗೆ ಯಾವುದೇ ಸಣ್ಣ ಪುಟ್ಟ ರೋಗನೂ ಕೂಡ ಬಂದಿಲ್ಲ ಸರ್. ಮಾಡ್ಬೋದು ಸರ್, ಆ ಥರ ಮಿಶ್ರಣವನ್ನು ಮಾಡಿ ಕೊಡೋದ್ರ ಮುಖಾಂತರ ದನಗಳಿಗೆ ಯಾವ ಸಣ್ಣ ಪುಟ್ಟ ರೋಗಗಳು ಕೂಡ ಸುಳಿದಿಲ್ಲ ಅಂತಕ್ಕಂಥದ್ದು ತಮಗೆ ಹೇಳ್ತೀನಿ ಸರ್. ಅದನ್ನು ಮುಂದೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಏನೇನು ಮಾಡಬೇಕು ಅನ್ನುವಂಥ ಆಲೋಚನೆಗಳು ನಿಮ್ಮಲ್ಲಿವೆ? ಸರ್, ಈಗ ನಾನು ಕೃಷಿಗೆ ಸಂಬಂಧಪಟ್ಟಾಗಿ ನಾನು ಇಲ್ಲೊಂದು ಶೆಡ್ ಕೂಡ ಮಾಡಿದ್ದೀನಿ, ತೆಂಗಿನಕಾಯಿ ಕೂಡ ಹಾಕಿದ್ದೀನಿ ನೀವು ನೋಡಿರ್ಬೋದು, ಒಂದು 30,000 ತೆಂಗಿನಕಾಯಿನ ಕಲೆಕ್ಟ್ ಮಾಡಿ ಹಾಕಿದ್ದೀನಿ, ನನ್ನದು ಒಂದಷ್ಟಿದೆ ತೆಂಗಿನಕಾಯಿ. ಉಳಿದವರು ಕೂಡ ಈಗ ನಾನು ಹೊರಗಡೆ ಎಲ್ಲ ಕಡಿಮೆ ರೇಟಿಗೆ ಕೊಂಡ್ಲೋ ಅಂತ ಸಂದರ್ಭದಲ್ಲಿ ನಾನು ಹೇಳ್ತೀನಿ 14 ರೂಪಾಯಿಗೆ ನಾನು ತೆಂಗಿನಕಾಯಿನ ಕೊಡ್ತೀನಿ. ಅವರೆಲ್ಲ 12-13 ರೂಪಾಯಿಗೆಲ್ಲ ಕೇಳಿರ್ತಾರೆ, ಅವರು ಅಲ್ಲಿ ಬೇಸತ್ತು ಏನು ಮಾಡ್ತಾರೆ ಅವರೇ ತಂದಿಲ್ಲ ನಮ್ಮ ಮನೆ ಹತ್ರ ತಂದು ಹಾಕೋಗ್ತಾರೆ. ಈಗ ನಾನೊಂದು 30,000 ಕಾಯಿಯನ್ನು ಕಲೆಕ್ಟ್ ಮಾಡಿ ಒಂದು ಅದಕ್ಕಾಗಿ ಪ್ರತ್ಯೇಕವಾದಂಥ ಶೆಡ್ಡನ್ನು ಕೂಡ ಮಾಡಿ ಈಗ ಅವನ್ನು ರಕ್ಷಣೆ ಮಾಡಿ ಇಟ್ಟಿದ್ದೀನಿ. ನಾನು ಆಪತ್ಕಾಲಕ್ಕೆ ಅದು ಒಂದು ರೀತಿಯಲ್ಲಿ ಲಾಭಾಂಶ ಕೊಡ್ತಕ್ಕಂಥದ್ದೇ ಅಂತಕ್ಕಂಥದ್ದನ್ನ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ಕೃಷಿಕರು ಮಾಡುವಂಥ ಸಂದರ್ಭದಲ್ಲಿ ಇವನ್ನೆಲ್ಲ ನಾವು ಹೊರಗಡೆಗೆ ತೆಗೆದುಕೊಂಡು ಹೋಗಿ ಆಗಲೇ ಮಾರಾಟ ಮಾಡಿ ಆಗಲೇ ನಾವು ಅದನ್ನೆಲ್ಲ ಬಳಸ್ತೀವಿ ಅಂತ ಅಂದರೆ ಅದು ನಮಗೆ ಅಷ್ಟೊಂದು ಪ್ರಗತಿದಾಯಕ ಆಗೋದಿಲ್ಲ ಅಂತಕ್ಕಂಥದ್ದ ಅಂಶವನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಅವುಗಳನ್ನು ಸಂರಕ್ಷಣೆ ಮಾಡಬೇಕು, ಇಟ್ಕೋಬೇಕು, ಬೆಲೆ ಬಂದಂಥ ಸಂದರ್ಭದಲ್ಲಿ ಅವುಗಳನ್ನು ಮಾರಾಟ ಮಾಡಬೇಕು. ಆಗ ಮಾತ್ರ ನೋಡಿ ಕೃಷಿ ಲಾಭದಾಯಕವಾದಂಥ ಒಂದು ಚಟುವಟಿಕೆಯಾಗಿ ನಮಗೆ ಲಭಿಸುತ್ತೆ. ಒಟ್ಟಾರೆ ನಾವು ಏನು ಬೆಳಿತೀವೋ ಅದನ್ನು ಮೌಲ್ಯವರ್ಧನೆಯನ್ನು ಮಾಡಬೇಕು, ಮೌಲ್ಯವರ್ಧನೆ ಮಾಡುವುದರ ಜೊತೆಗೆ ನಾವು ಬೆಳೆದಂತಹ ಪದಾರ್ಥಗಳನ್ನು ನಾವೇ ಮಾರಾಟ ಮಾಡಬೇಕು, ಆವಾಗ ಕೃಷಿ ಅನ್ನುವಂಥದ್ದು ಹೆಚ್ಚು ಲಾಭದಾಯಕವಾಗುತ್ತೆ ಅನ್ನುವಂಥದ್ದು ತಮ್ಮ ಅಭಿಪ್ರಾಯ. ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ವಿವರವಾಗಿ ಹಂಚಿಕೊಂಡ್ರಿ. ನಿಮ್ಮನ್ನು ಸಂಪರ್ಕವನ್ನು ಮಾಡುವಂಥದ್ದು ಹೇಗೆ? ಸಂಪರ್ಕ ಸಂಖ್ಯೆ ಕೊಡ್ತೀನಿ ಸರ್. ಇದು ಟೋಲ್ ಪಕ್ಕನೇ ನಮ್ಮದು ಮನೆ ಇರುವಂಥದ್ದು, ಹಾಸನ ಗೊರೂರು ಮಧ್ಯದಲ್ಲಿ ಟೋಲ್ ಇದೆ, ಟೋಲಿಗೆ ಅಂಟಿಕೊಂಡ ಹಾಗೆ ನನ್ನ ಜಮೀನಿದೆ. ತಾವು ಯಾವಾಗ ಬೇಕಾದರೂ ಬಂದು ಗಮನಿಸಬಹುದು ಕೃಷಿ ಹೇಗೆ ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಅಲ್ಲೂ ಕೂಡ ಮಾಡ್ಬೋದು. ನನ್ನ ಫೋನ್ ಸಂಖ್ಯೆನೂ ಕೂಡ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. 9980

ಆಕಾಶವಾಣಿ ಹಾಸನ ಎಫ್ಎಂ ಕಾರ್ಯಕ್ರಮ ವಿವರ. ಕೇಳುಗರೆ, ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ ನೀವು ಕೇಳ್ತೀರಾ 6:20 ಗೀತಸುಧ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ. 6:51 ವಿಶೇಷ ಕಾರ್ಯಕ್ರಮ ಅಂತ್ಯಾಕ್ಷರಿ ನೇರ ಫೋನಿನ್ ಕಾರ್ಯಕ್ರಮ. 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡ ಭಾಷಣ. ಕನ್ನಡಕ್ಕಾಗಿ ದುಡಿದ ಗಳಗನಾಥರು. ಮಾತನಾಡುತ್ತಾರೆ ಎಂಎಂ ಪುರಧನಗೌಡರ್. 9:00 ಬೆಂಗಳೂರು ಕೇಂದ್ರದಿಂದ ಕ್ಷಿತಿಜ ಲಿಟರರಿ ಗುರು, ಸಾಹಿತ್ಯದ ದಿಗ್ಗಜರೊಂದಿಗೆ ಸಂವಾದ. ಈ ವಾರದ ಅತಿಥಿ ಕತೆಗಾರ ಅನುವಾದಕ ಡಾ ಕೇಶವ ಮಳಗಿ. ಇನ್ನು 10:00 ಬೆಂಗಳೂರು ಕೇಂದ್ರದಿಂದ ನಾಟಕ ಅತ್ತಿಮಬ್ಬೆ, ರಚನೆ ಎಸ್ಆರ್ ಮಳಗಿ, ನಿರ್ದೇಶನ ಡಾ ಬಿಎಸ್ ಸ್ವಾಮಿ. 10:35 ಕೇಳಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ನಾಳೆ ಬೆಳಗ್ಗೆ 6:05 ಬೆಂಗಳೂರು ಕೇಂದ್ರದಿಂದ ಚಿಂತನ ಡಾ ಶುಭಶ್ರೀ ಪ್ರಸಾದ್ ಅವರಿಂದ. 6:20 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:50 ನಮ್ಮ ನಿಲಯದಿಂದ ರೈತರಿಗೆ ಸಲಹೆ. 7:15 ಬೆಂಗಳೂರು ಕೇಂದ್ರದಿಂದ ಆರೋಗ್ಯವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಯೋಜನಾ ನಿರ್ದೇಶಕರು ಆರ್ಸಿಹೆಚ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆ, ಕರ್ನಾಟಕ ಸರ್ಕಾರ. 7:45 ಬೆಂಗಳೂರು ಕೇಂದ್ರದಿಂದ ನಿತ್ಯ ವಿಜ್ಞಾನ. ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ. 7:50 ಕೇಳಿ ಸವಿಗಾನ. 9:05 ಸುಮಧುರ ಗೀತಾ ವೈವಿಧ್ಯ ಕಾರ್ಯಕ್ರಮ. 9:30 ಬೆಂಗಳೂರು ಕೇಂದ್ರದಿಂದ ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮ ಸರಣಿ ಸ್ವಾತಂತ್ರ್ಯದ ಪಯಣ ಆಕಾಶವಾಣಿಯೊಂದಿಗೆ. 9:40 ಉದ್ಯಮ ಸೌರಭ. ಇನ್ನು 10:00 ಕೇಳಿ